ಸಮತಿನ ಇದು ಹೊಸ ಬೆಳೆ ಇರೋದ್ರಿಂದ ಕಟಾವ್ ಹೆಂಗ್ ಮಾಡೋಕು, ರಾಶಿ ಹೆಂಗ್ ಮಾಡ್ಬೇಕಂದ್ರೆ? ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, 70 ದಿನಕ್ಕೆ ಕಟಾವಿಗೆ ಬರುತ್ತಾರೆ ಇದು ಕಂಪ್ಲೀಟ್ ಆಗಿ. ಅಂದ್ರೆ ಈಗ ನಾರ್ಮಲ್ ಆಗಿ ನಾವು ತೊಗರಿ ಹೆಂಗ್ ಬರ್ತದಪ್ಪ ಅಂತ ಎಲ್ಲ ಎಲ್ಲಿ ಉದುರ್ತಿರ್ತದ, ಕಾಯಿ ಗಟ್ಟಾಗಿದ್ ನೋಡ್ತೀವಿ, ಇದು ಗೊತ್ತಾಗ್ತದೆ. ಇದ್ರೊಳಗೆ ಹೆಂಗಂತಂದ್ರೆ ಈಗ ತುಳಸಿದ ಮೇಲೆ ಬೀಜ ಒಣಗ್ತಾವ್ ನೋಡ್ರಿ ಸರ್ ಹೆಂಗ, ಅದ್ರಂಗ ಇದ್ರಲ್ಲೂ ಅಷ್ಟೇ ಎಲ್ಲಾ ಹೂ ಉದುರಿಸಿ ಒಣಕೋಂತ ಬರ್ತದೆ ಸರ್ ಒಂದ್ ಸೈಡ್. ಯಾವಾಗ ಎಲ್ಲಾ ಹೂ ಉದುರ್ತಾವೆ ಅವಾಗ ಇದನ್ನ ಕಟಾವ್ ಮಾಡ್ಬೇಕು ಅಂತೇಳಿ ಅದ್ರದ್ದು ಸಿಗ್ನಲ್ ತೋರ್ಸ್ದಂಗ್ ಸರ್ ಇದು. ಆ ಟೈಮಿಗೆ ನಾವು ಉದುರಿಸಿ ಏನ್ ಮಾಡ್ಬೇಕು, ರಾಶಿ ಮಿಷಿನ್ ಹಾಕ್ಬೇಕು ಸರ್ ಒಣಗಿಸಿ, ಕಂಪ್ಲೀಟ್ ಒಣಗಿಸಿ ಆಮೇಲೆ ಇದನ್ನ ಬಿಸಿಲು ಇದ್ದ ಟೈಮಿಗೆ ಕಟಾವ್ ಮಾಡ್ಬರ್ತಾರೆ. ಯಾಕಂದ್ರೆ ಈಗ ತುಳಸಿ ಬೀಜ ಹಿಂಗ ಅಲ್ಲಾಡ್ಸಿದ್ರೆ ಹೆಂಗ್ ಉದುರ್ತಾವ್ ನೋಡ್ರಿ ಸರ್, ಹಂಗೆ ಉದುರು ಹೋಗ್ಬಿಡ್ತಾವ್ರಿ. ಒಂದ್ ತಂಪಾದ ಟೈಮ್ನಾಗ ಬೆಳಗಿನ ಟೈಮ್ನಾಗ ಕಟಾವ್ ಮಾಡಿ 10 ಗಂಟೆ ಒಳಗಡೆನೆ, ಆದ್ಮೇಲೆ 4 ನಂತರ ಕಟಾವ್ ಮಾಡಿದ್ರೆ ನಮಗೇನು ಬೀಜ ಉದುರೋದು ಕಡಿಮೆ ಆಗುತ್ತೆ ಸರ್. ಮತ್ತೆ ರಾಶಿ ಮಿಷಿನ್ ಏನು ಬಿಸಿಲು ಇದ್ದ ಟೈಮ್ಗೆ ಹಾಕ್ಬೋದು ಸರ್. ಅಂತಂದ್ರೆ ಈಗ ಮಾರುಕಟ್ಟೆನೆ ಸ್ವಲ್ಪ ಸಮಸ್ಯೆ ಅಂತಂದಂಗ ಐತೆ. ಎಲ್ಲ ನಾವೇ ಒಂದ್ ನೆಟ್ವರ್ಕ್ ಮಾಡ್ಕೊಂಡು ನಮ್ ರೈತರು ಅದು ಸಂಘ ಮಾಡ್ಕೊಂಡು ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ್ರಿ? ಹೌದು ಸರ್, ಈಗ ಇಲ್ಲ ಈಗಾಗ್ಲೇ ಇರತಕ್ಕಂತ ಸಂಘಗಳ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಸರ್ ಇವರು ಮಾರಾಟ ಮಾಡ್ಬೋದು ಸರ್. ನಮ್ಮಲ್ಲಿ ಈಗ ಕಡಿಮೆ ಇದೆ, ನಮ್ಮ ಗುಲ್ಬರ್ಗದಲ್ಲೇನೆ ಆಸಕ್ತ ರೈತರು ಬಂದ್ರು ಅಂತಂದ್ರೆ ಇವ್ರದೇ ಒಂದ್ ಸಂಘ ಮಾಡಿ ಅವ್ರಿಗೆ ಕನೆಕ್ಟ್ ಮಾಡ್ಕೊಡಂತ ವ್ಯವಸ್ಥೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಾಡ್ಕೊಡ್ತದೆ ಸರ್. ಅಂದ್ರೆ ತಾವು ಒಂದು ಕೊಂಡಿಯಾಗಿ ಪ್ರಯತ್ನ ಮಾಡಿದ್ರೆ ಮಾರಾಟ ಮಾಡೋದಕ್ಕೆ ಖಂಡಿತವಾಗಿ ಒಂದು ನೆರವು ಕೊಡ್ತಾರಂದಂಗಾಯ್ತು ಸರ್. ಅಂದ್ರೆ ಇಳುವರಿ ಎಷ್ಟು ಬರ್ತದೆ ಅಂತಂದ್ರೆ ಸರ್ ಇದಕ್ಕೆ? ಇದು ಮಳೆಗಾಲದಲ್ಲಿ ಬೆಳೆದಾಗ ನಮಗೆ 1.5 ಕ್ವಿಂಟಲ್ ತನ ಬರ್ತದೆ ಸರ್. ಬಟ್ ಚಳಿಗಾಲ ಮತ್ತೆ ಬೇಸಿಗೆ ಕಾಲದಲ್ಲಿ ಬೆಳೆದ್ರೆ ಇದು 3 ಕ್ವಿಂಟಲ್ ಸಾಮಾನ್ಯವಾಗಿ ಎಂತ ಅತಿ ಕಡಿಮೆ ಫಲವತ್ತತೆ ಇರ್ತಕ್ಕಂತ ಭೂಮಿ ಆದ್ರೂ 2.5-3 ಕ್ವಿಂಟಲ್ ವರೆಗೂ ಬರುತ್ತೆ ಸರ್. ಹೆಚ್ಚು ಫಲವತ್ತತೆ ಇರತಕ್ಕಂತ ಭೂಮಿಯಲ್ಲಿ ಬೆಳೆದ್ರೆ 4-5 ಕ್ವಿಂಟಲ್ ವರೆಗೂ ನಾವು ಇದನ್ನ ಊಹಿಸಬಹುದು ಸರ್. ಮತ್ತೆ ಸದ್ಯ ಒಂದು ಮಾರುಕಟ್ಟೆ ರೇಟು ಎಷ್ಟದಂತ ಏನ್ರ ಹೇಳ್ಬೋದು ಸರ್? ಹಾ ಸರ್, ಈಗಿನ ಪ್ರಕಾರ ನೋಡಿದಾಗ ನಾವು ಸಂಘಗಳಿಗೆ ನಾನು ಮಾತಾಡಿದಾಗ ಕಂಪನಿಗಳು ಸಂಘಗಳು ಮಿನಿಮಮ್ ಅವರು 10,000 ವರೆಗೂ ತಗೊಂಡಿದ್ದಾರೆ ಪ್ರತಿ ಕ್ವಿಂಟಲ್ಗೆ ದರ. ಆ ನಂತರ ಹೆಚ್ಚಾನೆಚ್ಚು ಅಂದ್ರೆ ಬೇಡಿಕೆ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಹೋಯ್ತಪ್ಪ ಅಂತಂದ್ರೆ 15,000 ಮಾರಾಟ ಮಾಡಿದಾರೆ ಸರ್ ಪ್ರತಿ ಕ್ವಿಂಟಲ್ಗೆ. ಅಲ್ಲ ಚೇತನ್ ಅವ್ರ, ಈಗ 3 ಕ್ವಿಂಟಲ್ ಇಳುವರಿ ಬಂತು ಅಂತಂದ್ರೆ 10,000 ಅಂದ್ರೆ 30,000 ರೂಪಾಯಿ ಆಗುತ್ತೆ. ಹೌದು, ಮತ್ ಖರ್ಚು ಅಂತೂ ಏನಿಲ್ಲ, ಯಾಕಂತಂದ್ರೆ ಇದೇ ಒಂದು ಔಷಧಿ ಬೆಳೆ ಇರೋದ್ರಿಂದ ಕೀಟ ರೋಗಗಳ ಬಾಧೆನೂ ಅಷ್ಟಾಗಿ ಇರ್ಲಿಕ್ಕಿಲ್ಲ. ಹೌದು ಸರ್, ದನ ಕೂಡ ತಿನ್ನಲ್ಲ ಸರ್. ಅಂತಂದ್ರೆ ಖರ್ಚು ಕಡಿಮೆ ಒಳ್ಳೆ ಇಳುವರಿ ಬರ್ತದೆ ಅಂತಂದ್ರೆ ನಮ್ಮ ರೈತರು ಹೊಸ ಬೆಳೆ ಬೆಳಿಲಿಕ್ಕೆ ಒಂದ್ ಸ್ವಲ್ಪ ಪ್ರಮಾಣದಾಗ ಹಾಕಿ ಲಾಭದಾಯಕತೆಯನ್ನ ನೋಡಿಕೊಂಡು ಮತ್ತೆ ಒಂದು ಹೆಚ್ಚಿನ ಪ್ರದೇಶದೊಳಗೆ ವಿಸ್ತರಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಮಾಡಬಹುದು ಖಂಡಿತವಾಗಿ. ಆಮೇಲೆ ಇದಕ್ಕೆ ದುಂಬಾಲು ಬಿದ್ದು ಚೆನ್ನಾಗಿ ಫಲವತ್ತತೆ ಇರತಕ್ಕಂತ ಭೂಮಿನಲ್ಲಿ ಬೆಳೆಯೋದ್ರಿಂದ ಯಾವ್ದೇ ತರದ ಲಾಭ ಇಲ್ಲ ಸರ್. ಇದರಿಂದ ಏನಾಗುತ್ತೆ, ಮಾರ್ಕೆಟ್ ಗ್ಲಟ್ ಅಂತ ಹೇಳ್ತೀವಿ ಸರ್ ನಾವು. ಅಂದ್ರೆ ಈಗ ಈರುಳ್ಳಿ ಜಾಸ್ತಿ ರೇಟ್ ಆದಾಗ ಎಲ್ಲಾ ರೈತರು ಬೆಳೀತಾರೆ, ಒಂದೇ ಸರಿಗೆ ಈರುಳ್ಳಿ ಬರ್ತದೆ, ಅವಾಗ ಮಾರ್ಕೆಟ್ ಅಲ್ಲಿ ರೇಟ್ ಬಿದ್ದೋಗುತ್ತೆ. ಅದೇ ತರನು ಈ ಬೆಳೆಗೆ ಆಗ್ಬಾರ್ದು ಅಂತಂದ್ರೆ ಯಾರಿಗೆ ಆಗೋದಿಲ್ಲ, ಅಂದ್ರೆ ಈ ಬೆಳೆನೆ ಬೆಳೆಯಕ್ ಆಗೋದಿಲ್ಲ ಬೇರೆ ಯಾವ್ದು ಅಂತಂದಾಗ ರೆಗ್ಯುಲರ್ ಆಗಿರ್ತಕ್ಕಂಥ ಅಂತವ್ರು ಈ ಬೆಳೆನ ಆರಿಸ್ಕೊಂಡಲ್ಲಿ ನಾವು ಇದ್ರ ರೇಟ್ ಅನ್ನ ಮತ್ತೆ ಏನೋ ಇದು ಡಿಮ್ಯಾಂಡ್ ಇದೆ ಹಂಗೆ ಉಳಿಸ್ಕೊಂಡು ಹೋಗ್ಬೋದು ಸರ್. ರೈತ ಬಂದ್ರೆ ಇಲ್ಲಿ ತನಕ ಚೇತನ್ ಅವರು ಚಿಯಾ ಬೆಳೆ ಏನ್ ಹೊಸದ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಟ್ರ. ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಎಲ್ಲಿ ಮಾರಾಟ ಮಾಡಬೇಕು ಹೆಂಗ ಅಂತಂದ್ರ ಅವ್ರ ಫೋನ್ ನಂಬರ್ ನ ಕೇಳ್ತೀನಿ, ಫೋನ್ ನಂಬರ್ ತಗೊಂಡು ನೀವು ಮಾತಾಡಬಹುದು ಸರ್. ತಮ್ಮ ನಂಬರ್ ಹೇಳ್ತಾರೆ 8080737575 8547 ರೈತ ಬಂದರೆ ಚೇತನ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 8073758547 ಈ ಮೊಬೈಲ್ ನಂಬರ್ ಫೋನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಬಹುದು. ಇದುವರೆಗೆ ಚೇತನ್ ಅವರು ಚಿಯಾ ಬೆಳೆ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರ, ಅದಕ್ಕಾಗಿ ರೈತ ಬಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ತಜ್ಞವಾಣಿ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ನನ್ನ ಜೊತೆಗೆ ಚಿಂಚೋಳಿ ತಾಲೂಕು ಸಲ್ಗರ್ ಬಸಂತಪುರದ ಪಶು ಚಿಕಿತ್ಸಾಲಯದೊಳಗ ಪಶು ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿ ಅವರ ಇವರನ್ನ ಮಾತಾಡಿಸಿ ಈ ಕುರಿಗಳೊಳಗ ಏನ್ ನೀಲಿ ನಾಲಿಗೆ ರೋಗ ಬರ್ತಲ್ಲ ಅದ್ ಯಾಕೆ ಬರ್ತದ, ಹೆಂಗ್ ಬರ್ತದ, ಆಮೇಲೆ ಲಕ್ಷಣಗಳೇನು, ಮತ್ತ ಅದರ ನಿರ್ವಹಣೆ ನಿಯಂತ್ರಣ ಹೆಂಗ್ ಮಾಡ್ಬೇಕು, ಈ ಎಲ್ಲಾ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡುವಂತ. ನಮಸ್ಕಾರ ಡಾಕ್ಟರ್ ತೃಪ್ತಿ ಅವರ. ನಮಸ್ಕಾರ ಸರ್. ತೃಪ್ತಿ ಅವರ, ಈಗ ಕುರಿಗಳೊಳಗ ಏನು ನೀಲಿ ನಾಲಿಗೆ ರೋಗ ಬರ್ತಲ್ಲ, ಆ ನೀಲಿ ನಾಲಿಗೆ ರೋಗ ಅಂದ್ರೆ ಏನು, ಮತ್ತ ಯಾವ್ಯಾವ ಪ್ರಾಣಿಗಳಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾರೆ? ಹೆಸರೇ ಹೇಳಾಕತ್ತೈತ್ರಿ ಸರ್, ನೀಲಿ ನಾಲಿಗೆ ಅಂತಂದ್ರೆ ನಾಲಿಗೆ ಫುಲ್ ನೀಲಿ ಕಲರ್ ಆಗ್ಬಿಡುತ್ತೆ ಈ ರೋಗದಲ್ಲಿ. ಈ ರೋಗ ಮೇನ್ಲಿ ವೈರಸ್ ಅಂತ ಹೇಳಿ ಇರುತ್ತೆ ಸರ್, ಬ್ಲೂ ಟಂಗ್ ವೈರಸ್, ಆರ್ಬಿ ವೈರಸ್ ಜಾತಿ ಸೇರಿದ್ದು. ಬ್ಲೂ ಟಂಗ್ ವೈರಸ್ ನಿಂದ ಕುರಿ ಮತ್ತು ಮೇಕೆಗಳಲ್ಲಿ ಜಾಸ್ತಿ ಕಂಡುಬರುತ್ತೆ ಸರ್, ಅದರಲ್ಲೂ ಕುರಿಗಳಲ್ಲಿ ಈ ಕಾಲದಲ್ಲಿ ಸಿಕ್ಕಾಪಟ್ಟೆ ಕಂಡು ಬಂದಿದೆ ಸರ್. ಅಂದ್ರೆ ಯಾವ್ಯಾವ ವರ್ಷದೊಳಗೆ ಯಾವ ತಿಂಗಳಿಂದ ಯಾವ ತಿಂಗಳ ತನಕ ಹೆಚ್ಚು ಕಾಣಿಸ್ತದೆ ಅಂದ್ರೆ ಆಗಸ್ಟ್ ನಿಂದ ಫೆಬ್ರವರಿ ತನಕ ಈ ರೋಗ ಕಂಡುಬರುತ್ತೆ ಸರ್. ಅಂದ್ರೆ ಮಳೆಗಾಲ ಶುರು ಆಗಣಕೇನೆ ಅದು ಎಂಡ್ ಆಗುವವರೆಗೂ, ಮತ್ತೆ ಚಳಿಗಾಲದಲ್ಲಿ ಈ ರೋಗ ಸಿಕ್ಕಾಪಟ್ಟೆ ಕುರಿಗಳಲ್ಲಿ ಕಂಡು ಬರಾಕತೈತಿ ಸರ್. ಅಂದ್ರೆ ಕುರಿ ಮೇಕೆಗಳಲ್ಲಿ ಕಾಣಿಸ್ಕೊಳ್ತಂತ ಹೇಳಿದ್ರಿ, ಅದಲ್ಲದೆ ಮತ್ತೆ ಬೇರೆ ಬೇರೆ ಯಾವ್ಯಾವ ಪ್ರಾಣಿಗಳೊಳಗೆ ಇದು ಕಾಣಿಸ್ಕೊಳ್ತದೆ ಸಾಮಾನ್ಯವಾಗಿ? ಈ ಸಾಮಾನ್ಯವಾಗಿ ಹಸುಗಳಾಗ್ಲಿ ಇವು ಸಾಕು ಪ್ರಾಣಿಗಳದ್ದು ಸರ್. ಕಾಡು ಪ್ರಾಣಿಗಳು ಯಾಕ ಬೈಸಾನ್ ಅಂತ ಅಂತಾರಲ್ಲ ಸರ್, ಅಂತ ಪ್ರಾಣಿಗಳಲ್ಲಿ ಈ ರೋಗ ಕಾಣಿಸ್ಕೊಳಕತ್ತೆ ಸರ್. ಯಾಕ ಬೈಸಾನ್ ಈ ನಮ್ ದೇಶದಲ್ಲಿಲ್ಲ, ಬೇರೆ ದೇಶದಲ್ಲಿ ಈ ಆಸ್ಟ್ರೇಲಿಯಾ ಆಗ್ಲಿ ಆಫ್ರಿಕಾದಲ್ಲಿ ಆಗ್ಲಿ ಈ ರೋಗ ಕಾಣಿಸ್ಕೊಳಕತ್ತೈತ್ರಿ. ಈಗ ನೀವ್ ಹೇಳಿದ್ರಿ ಈ ರೋಗ ಬಂತು ಅಂದ್ರ ನಾಲ್ಗೆ ನೀಲಿ ಆಗ್ತದೆ ಅಂತ ಹೇಳಿ, ಅಂತಂದ್ರೆ ನಾವು ಸುಮ್ ಸುಮ್ನೆ ಕುರಿದ ಬಾಯಿ ತೆಗೆದು ನಾಲಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಅಂತಂದ್ರೆ ಏನಾದ್ರೂ ಒಂದು ಲಕ್ಷಣಗಳು ಬೇಕು. ಅಂದ್ರೆ ಯಾವ ಲಕ್ಷಣ ಬಂದಾಗ ನೀಲಿ ನಾಲಿಗೆ ರೋಗ ಬಂದಂತ ಅನ್ಕೊಂಡು ನಾವು ಬಾಯಿ ತೆರೆದು ನಾಲಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ? ಅಂದ್ರೆ ಸರ್, ಇದು ರೋಗ ನಾ ಗಾಳಿ ಮುಖಾಂತರ ಆಗ್ಲಿ ನೀರಿನ ಮುಖಾಂತರ ಆಗ್ಲಿ ಬರಲ್ಲ, ಅದು ಕುಡ್ಡು ನೊಣ ಅಥವಾ ಕುರುಡು ನೊಣ ಅಂತೇಳಿ ಒಂದು ನೊಣ ಬಂದು ಕಚ್ಚಿದ್ಮೇಲೆ ಈ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತಾವೆ. ಅಂದ್ರೆ ಯಾವ ಒಂದು ಕುರಿಗೆ ಈ ನೀಲಿ ನಾಲಿಗೆ ರೋಗ ಬಂದಿರ್ತ ಅದು ಕಚ್ಚಿ ಇನ್ನೊಂದು ಆರೋಗ್ಯವಂತ ಕುರಿಗೆ ಕಚ್ಚಿದ್ರೆ ಅವಾಗ ಬರ್ತದೆ ಆ ರೋಗ, ಅವಾಗ ಆ ಕುರಿಗೆ ಬರುತ್ತೆ ಸರ್. ಅಷ್ಟೋ ತನಕ ಈ ರೋಗ ಗಾಳಿ ಮುಖಾಂತರ ಆಗಿ ನೀರಿನ ಮುಖಾಂತರ ಆಗಿ ಕುರಿಲಿಂದ ಕುರಿಗೆ ಯಾವ್ದೇ ರೋಗ ಬರಲ್ಲ, ಬರೋದಿಲ್ಲ. ಹಂಗಂದ್ರೆ ಈ ನೀಲಿ ನಾಲಿಗೆ ರೋಗದ ಲಕ್ಷಣ ನಾಲಿಗೆ ಬಿಟ್ಟು ಬೇರೆ ಏನಿರ್ತಕ್ಕಂದ್ರೆ ನಾಲಿಗೆ ತೆಗೆದು ನೋಡಿದ್ಮೇಲೆ ನಮ್ ನೀಲಿ ಅಂತ ಅನಿಸ್ತದೆ. ಅಂದ್ರೆ ಸಾಮಾನ್ಯವಾಗಿ ಕುರಿಗಳ ನಾಲಿಗೆ ನೀಲಿ ಇರೋದಿಲ್ಲ. ಇಲ್ಲ ಸರ್. ಹೌದಿಲ್ಲ ಅಂತಂದ್ರೆ ಲಕ್ಷಣ ಬೇರೆ ಲಕ್ಷಣಗಳು ಬೇರೆ ಬೇರೆ ಲಕ್ಷಣಗಳು ಅಂತಂದ್ರೆ ಸರ್, ಈ ನೋಡ್ರಿ ಮುಖ ಉಬ್ತೈತಿ, ಅತಿಯಾದ ಜ್ವರ ಬಂದು ಜ್ವರ ಬಾಳ ಬಾಳ ಬಂದಿರ್ತಾವ ಸರ್, ಮುಟ್ಟಿದ್ರ ಸಾಕು ಫುಲ್ ಕೈ ಬಿಸಿ ಹತ್ತತ್ತ, ಈಗ ಒಂದ್ ಸ್ವಲ್ಪ ಬಾಯಿ ತೆಗೆದ್ರು ಬಿಸಿ ಗಾಳಿ ಬಂದ್ಬಿಡುತ್ತ. ಮತ್ತೆ ಅದ ಮುಖ ಆಗ್ಲಿ ತುಟಿ ಆಗ್ಲಿ ಮತ್ತ ನಾಳಿಗೆ ಉಬ್ಬಿತ್ತ ಸರ್, ನಾಳಿಗೆನೂ ಉಬ್ಬಿರ್ತೈತಿ, ಮತ್ತೆ ನಾಳಿಗೆ ಹೊರಗ್ ಚಾಚ್ತೈತಿ ಸರ್. ನಾಯಿ ಹೆಂಗ್ ಚಾಚಿಸ್ತಲ್ಲ ಸರ್, ಅದೇ ತರ ಕುರಿಗಳು ಹೊರಗಡೆ ಚಾಚಿ ಫುಲ್ ಉಸಿರಾಟ ತೊಂದರೆ ಆಗ್ಬಿಡುತ್ತೆ ಸರ್. ಬಾಯಿಲಿಂದ ಮಾಡ್ತಿರ್ತಾವೆ, ಮೂಗಿದಾಗ ಫುಲ್ ಗೊಣ್ಣೆ ಬಂದ್ಬಿಡುತ್ತೆ ಸರ್, ಸಿಂಬಳ ಬಂದ್ಬಿಡುತ್ತ, ಅದರಿಂದ ಉಸಿರಾಡಕ್ಕೆ ಆಗಲ್ಲ, ಮೂಗ್ ಕಂಪ್ಲೀಟ್ಲಿ ಆಲ್ಮೋಸ್ಟ್ ಬಂದಾಗಿರುತ್ತೆ ಸರ್. ಅದಾದ್ಮೇಲೆ ಈಗ ಅದು ಬಿಟ್ರ ಈಗ ಕಾಲ್ ಸಂಧಿ ಇರ್ತದಲ್ಲ ಸರ್, ಕಾಲ್ ಸುತ್ತಲ ಇದು ನೀಲಿ ಕಲರ್ ಪಟ್ಟಿ ಬಂದ್ಬಿಡುತ್ತ, ಗೊರಸಿನ ಸುತ್ತಲೂ ಅಲ್ಲಿ ನೀಲಿ ಪಟ್ಟಿ ಬರುತ್ತೆ ಸರ್. ಅಂದ್ರೆ ಸಣ್ಣ ಇರ್ತಂದ್ರೆ ಪಟ್ಟಿ ದೊಡ್ಡದು? ಇಲ್ಲ ಸಣ್ಣದಿರುತ್ತೆ ಸರ್, ಇಷ್ಟೇ ಸಣ್ಣದಿರುತ್ತ, ಒಂದ್ ಇಂಚದಷ್ಟಿರುತ್ತ. ಅದನ್ನ ಚಂದ ರೈತರಿಗೆ ಗಮನಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ಹುಂಡು ಬೀಳ್ತವೆ, ಹುಂಡು ಬಿದ್ದು ಹುಳ ಕೂಡ ಬೀಳ್ತವೆ ಸರ್. ಅದು ಬೇರೆ ಸಮಸ್ಯೆ ಸರ್ ಶುರು ಆಗುತ್ತೆ. ಅದು ಬಿಟ್ಟರೆ ಸರ್ ಈಗ ನೋಡ್ರಿ ಈ ಗೊರಸಿನ ಸುತ್ತಲೂ ಹುಣ್ಣು ಬೀಳ್ತೈತಿ, ಫುಲ್ ಪೇನ್ ಇರುತ್ತೆ ಸರ್, ನಡಿಯಕ್ ಕೂಡ ಆಗಲ್ಲ, ಕುರಿ ಆಗ್ಲಿ ಅಥವಾ ಮೇಕೆ ಆಗ್ಲಿ ನಡಿಯಕ್ಕೆ ಆಗಲ್ಲ, ಹಂಗೆ ಕುಂಟಾ ಕುಂಟಾ ಕುಂಟಾ ಹೋಗ್ತದೆ, ಸಾವಕಾಶ ಕುಂಟ ಫುಲ್ ಕುಂಟತ್ತೆ ಹೋಗ್ತಾವ ಸರ್. ಅಂತಂದ್ರೆ ನಮ್ ರೈತರು ಇದನ್ನ ಗಮನಿಸಬೇಕು, ಕುಂಟಲಿತದ ಅಂತಂದ್ರೆ ಒಂದ್ ಏನಾಗ್ತಾರೆ ಮುಳ್ಳು ಚುಚ್ಚದ ಅಂತ ತಿಳ್ಕೊತಾರ ಫಸ್ಟ್, ಅದ್ ಮುಳ್ಳು ತೆಗಿಲಿಕ್ಕೆ ನೋಡಿದ್ರೆ ಮುಳ್ಳು ಇರೋದಿಲ್ಲ, ಅಂದ್ರೂ ಕುಂಟ್ಲಿತ್ತ ಅಂತಂದ್ರೆ ನೀಲಿ ಪಟ್ಟಿ, ನೀಲಿ ಪಟ್ಟಿ ಹಿಂಗ್ ಚಂದ ಚರ್ಮ ಬಿಚ್ಚುತ್ತ ಸರ್ ಅಲ್ಲಿಂದ. ಅಂದ್ರೆ ಗೊರಸಲ್ ಬಲ್ಲಿ, ಗೊರಸಲ್ ಬಲ್ಲಿ ಫುಲ್ ಹಿಂಗ ಮ್ಯಾಗ ಎಲ್ಲ ಉಣ್ಣಿ ಇರ್ತಾವಲ್ಲ ಸರ್, ಉಣ್ಣಿ ಎಲ್ಲ ಕಿತ್ಕೊಂಡ್ ಫುಲ್ ಚರ್ಮ ಅಷ್ಟೇ ಕಾಣಿಸ್ತಾ ಇರ್ತದೆ ಸರ್. ಅದು ಇದ್ದಾಗ ಮಾತ್ರ ಅದು ಕನ್ಫರ್ಮ್ ಅಂದ್ರೆ ನೀಲಿ ನಾಳೆಗೆ ಬಂದಿರಬಹುದು ಅಂತ ಇದು ಮಾಡಬಹುದು. ಅಂದ್ರೆ ಈ ಟೈಮ್ ನಾವು ಬಾಯಿ ತೆಗೆದು ನೋಡಿದ್ರೆ ನಾಲಿಗೆ ಅದು ಹೊರಗೆ ಹಾಕಿರ್ತಂತಂದ್ರೆ ಅವಾಗ ನೀಲಿ ಕಾಣಿಸ್ತದೆ, ಅವಾಗ ನೀಲಿ ಕಲರ್ದ ಅಥವಾ ಹಳದಿ ಕಲರ್ದ ಕಾಣಿಸ್ತಾ ಬರ್ತದ ಸರ್. ಅದನ್ನ ಬಿಟ್ರೆ ಮತ್ತೇನಾಗತ್ತ ಒಸಡಿ ಇರ್ತೈತಲ್ಲ ಸರ್, ಅದರಲ್ಲಿ ಹುಣ್ಣು ಬೀಳ್ತಾವ. ಒಸಡಿನ ಹುಳ್ ಬೀಳ್ತಾವ, ಒಸಡಿಗೂ ಹುಣ್ಣು ಬಿದ್ದು ಆಮೇಲೆ ಅದು ಫುಲ್

ಸೊಳ್ಳೆ ಪರದಿ ಕಟ್ಕೋಬೇಕು. ಅದಾಯ್ತಾ. ಸೆಕೆಂಡ್ ಒನ್ ಅಂತಂದ್ರ ಏನಂತಾರ, ಬೇವಿನ ಸೊಪ್ಪು ಇರುತ್ತಲ್ಲ ಸರ್, ಬೇವಿನ ಸೊಪ್ಪು ಆಗ್ಲಿ ಲೆಮನ್ ಗ್ಲಾಸ್ ಆಗ್ಲಿ ಒಂದು ಕೆಂಡದಲ್ಲಿ ಹಾಕಿ ಸಂಜೆ 5-7 ಸುಮಾರು ಒಂದ್ಸಲ ಹೊಗೆ ಹಾಕ್ಬೇಕು. ಹೊಗೆ ಹಾಕೋದ್ರಿಂದ ಎಲ್ಲಾ ನೊಣಗಳು ಇರ್ತಾವಲ್ಲ ಸರ್, ಓ ಸತ್ತಲೇ ಹೋಗ್ತಾವ, ಒಂದು ಇಳ್ಕೊಂಡು ಹೊರಗಡೆ ಹೋಗ್ಬಿಡ್ತಾವೆ ಸರ್. ಅಂದ್ರೆ ನೀವೇನ್ ನೊಣ ಹೇಳಿದ್ರಿ, ಇದು ಸೊಳ್ಳಿ ಜಾತಿ ಸೇರಿರುವಂತ ನೊಣ? ಹಾ ರೀ ಸರ್. ಬೇರೆ ಸೊಳ್ಳಿನ ಹೋಗ್ತಾವ, ಆ ಸೊಳ್ಳಿನ ಹೊರಗೋಗ್ಬಿಡ್, ಎಲ್ಲಾ ಸೊಳ್ಳೆಗಳು ಅಥವಾ ನೊಣಗಳು ಹೊರಗೆ ಹೋಗ್ಬಿಡ್ತಾವೆ ಸರ್. ಇದು ಒಂದೇ ರಕ್ತ ಹೀರಲ್ಲ ಸರ್, ಇದ್ರ ಜೊತೆ ಎಷ್ಟೋ ನೊಣಗಳು ಅಥವಾ ಸೊಳ್ಳೆಗಳು ರಕ್ತ ಹೀರ್ತವೆ ಸರ್. ಇದರಿಂದ ನಮ್ದು ಕುರಿಗಳು ತೆಳ್ಳಗ ಅಥವಾ ಇದು ವೀಕ್ ಆಗ್ಬಿಡ್ತವೆ. ಅದ್ರ ಜೊತೆ ಜೊತೆಗೆ ಈ ತರದ ರೋಗಗಳು ಬೇರೆ ತರ್ತವೆ ಸರ್. ಅದ್ರ ಜೊತೆ ಜೊತೆಗೆ ಏನ್ ಮಾಡ್ಬೇಕು ಸರ್, ನಮ್ ರೈತರು ಕಾಲ ಕಾಲಕ್ಕೆ ಜಂತುನಾಶಕ ಔಷಧಿ ಹಾಕೊಳ್ಳೇಬೇಕಾಗುತ್ತೆ ಸರ್. ಅಂದ್ರೆ 3 ಒಂದ್ಸಲ ಹಾಕ್ಬೇಕಾಗುತ್ತೆ, 3 ಒಂದ್ಸಲ ಹಾಕೊಳ್ಳೇಬೇಕಾಗುತ್ತೆ ಸರ್. ಹುಟ್ಟಿದ ಕುರಿ ಮರಿ ಹಿಡಿದ್ಕೊಂಡು 3 ಒಂದ್ಸಲ ಹಾಕೋತರನೆ ಹೋಗ್ಬೇಕು, ರೆಗ್ಯುಲರ್ ಹಾಕ್ಬೇಕು, ರೆಗ್ಯುಲರ್ ಆಗಿ ಹಾಕ್ಬೇಕು ಸರ್. ಅಂತಂದ್ರೆ ಮತ್ತೆ ಇದಕ್ಕೇನ್ರ ಖರ್ಚು ಹೆಚ್ಚಿಗೆ ಆಗ್ತಂತ್ರ? ಹೆಂಗ ಇಲ್ಲ ಸರ್, ಇದು ಎಲ್ಲ ನಮ್ದು ಜಂತುನಾಶಕ ಔಷಧಿ ಆಗ್ಲಿ ಈ ಲಸಿಕೆಗಳು ಇದ್ದಾವೆ ಸರ್. ಇದು ಒಂದು ನೀಲಿ ನಾಳೆಗೆ ಲಸಿಕೆ ಬಿಟ್ಟು ಹೀರೆ ಬೆನೆ ಲಸಿಕೆ ಅಂತ ಹೇಳಿದೆ ಸರ್, PPR ಲಸಿಕೆ ಮತ್ತು ET ಲಸಿಕೆ ಅಂತ ಹೇಳಿದೆ ಸರ್, ಅಂದ್ರೆ ಕರುಳು ಬೆನೆ ಲಸಿಕೆ ಅಂತೇಳಿ. ಅದು ನಮ್ದು ಪಶುವೈದ್ಯ ಸಂಸ್ಥೆಯಲ್ಲಿ ಅವೈಲೇಬಿಲಿಟಿ ಇದಾವೆ ಸರ್. ಅಂದ್ರೆ ಅದು ಕೆಲವೊಂದು ಸಮಯದಲ್ಲಿ ಅಷ್ಟೇ ಅವೈಲೇಬಿಲಿಟಿ ಇರ್ತಾವೆ ಸರ್. ಆ ಸಮಯದಲ್ಲಿ ಬಂದು ಇವ್ರು ತಗೊಂಡ್ ಹೋಗ್ಬೋದು ಸರ್, ತಗೊಂಡ್ ಬಂದು ಹಾಕೋಬಹುದು. ಯಾಕಂದ್ರೆ ನಮ್ ಸಂಸ್ಥೆಗೆ ಬಂದ ನಾವು ಇಂಜೆಕ್ಷನ್ ಕೊಡ್ತೇವೆ. ನಿಮ್ಮ ಆಸ್ಪತ್ರೆ ಬಂದ್ರೆ ಅಲ್ಲಿ ನೀವು ಇಂಜೆಕ್ಷನ್ ಕೊಡ್ತೇವೆ, ಫ್ರೀ ಇರ್ತಾವ? ಫ್ರೀ ಆಫ್ ಕಾಸ್ಟ್. ಅಂದ್ರೆ ಯಾವ್ದು ಚಾರ್ಜ್ ಮಾಡೋದಿಲ್ಲ ಸರ್. ನಮ್ಮ ರೈತ ಬಂದ್ರೆ ಗಮನಿಸಬೇಕು ಏನಂತಂದ್ರೆ, ಇಂತ ಯಾವ್ದೇ ಒಂದು ಲಕ್ಷಣ ಕಾಣಿಸಿಕೊಂಡಾಗ ನೀವು ನಿಮ್ ಹತ್ತಿರದಲ್ಲಿರುವಂತಹ ಪಶು ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ನಿಮ್ಗೆ ಅವರು ಚಿಕಿತ್ಸೆ ಕೊಡ್ತಾರೆ, ಏನೋ ಒಂದು ಔಷಧ ಕೊಡ್ತಾರೆ, ಅದು ಸಹಿತ ಫ್ರೀ ಆಗಿರ್ತದೆ ಅಂತ ಹೇಳಿತಾರೆ. ಆಮೇಲೆ ಈ ಜಂತುನಾಶಕ ಔಷಧವನ್ನ ಕುರಿಗಳಿಗೆ 3 ಒಂದ್ಸಲ ಅವುಗಳ ಜೀವನ ಪರ್ಯಂತ ನೀವು ಕುಡಿಸ್ಕೊಂಡು ಹೋಗ್ಬೇಕು, ಅದು ಸಹಿತ ಫ್ರೀ ಆಗಿರ್ತದೆ ಅಂತ. ಅದಕ್ಕೆ ಯಾವುದೇ ಒಂದು ಸಮಸ್ಯೆ ಆದಾಗ ಮನೆಯಲ್ಲೇ ಇರುವಂತ ಯಾವುದೇ ಒಂದು ಔಷಧನಾಗ್ಲಿ, ಮತ್ತೊಬ್ರು ಏನೋ ಕೊಟ್ಟಿದ್ರು ಅವ್ರ ಕುರಿಗಳ ಹತ್ರ ಏನೋ ಸಮಸ್ಯೆ ಆದಾಗ ಕೊಟ್ಟಿದ್ರು ಅಂದ್ರೆ ಆ ಒಂದು ಔಷಧವನ್ನ ತಂದು ಇವರು ಕುಡಿಸೋದು ಸರಿಯಲ್ಲ ಮೇಡಮ್? ಸರಿಯಿಲ್ಲ. ಒಂದ್ ರೋಗ ಇನ್ನೊಂದ್ ರೋಗಕ್ಕೆ ಡಿಫ್ರೆಂಟ್ ಇರುತ್ತೆ ಸರ್. ಒಬ್ರಿಗೆ ತಲೆ ಬ್ಯಾನ್ ಇರುತ್ತೆ, ಕೆಲವೊಬ್ರಿಗೆ ಹೊಟ್ಟೆ ಬ್ಯಾನ್ ಇರುತ್ತೆ. ಅದೇ ತರ ಕುರಿಗಳಿಗೂ ಒಂದೊಂದ್ ರೋಗ ಒಂದೊಂದ್ ತರ ಇರುತ್ತೆ ಸರ್. ಒಬ್ರಿಗೆ ಕಾಲ್ ಬ್ಯಾನೆ ರೋಗ ಔಷಧಿ ತಂದತೆ ಹೊಟ್ಟೆ ಬ್ಯಾನ್ ಕುಡಿಸಿದ ಅದಕ್ಕೇನು ಯೂಸೇ ಆಗಲ್ಲ ಸರ್. ಮತ್ತೆ ಉಲ್ಟಾ ಸಮಸ್ಯೆ, ಉಲ್ಟಾ ಸಮಸ್ಯೆ ಆಗುತ್ತೆ ಸರ್. ಅದಕ್ಕೆ ಆ ತರ ಮಾಡ್ಲಾದ್ರೆ ಮೊದಲು ಹೋಗಿ ಹಾಸ್ಪಿಟಲ್, ಪಕ್ಕದ ಹಾಸ್ಪಿಟಲ್ ಇರುತ್ತೆ ಸರ್. ಹೆಂಗ ಹತ್ರ ದೂರ 20 30 ಹೋಗ್ಬೇಕಂತೇನಿಲ್ಲ ಸಾಮಾನ್ಯವಾಗಿ? ಇಲ್ಲ, 8 ಅರೌಂಡ್ ಒಂದ್ ಇದು ಇದೆ ಸರ್, ಪಶು ಆಸ್ಪತ್ರೆ ಇದೆ, ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಸರ್. ಫಸ್ಟ್ ಬಂದೆ ಹಾಸ್ಪಿಟಲ್ ಭೇಟಿ ಕೊಡ್ಬೇಕು ಸರ್. ಹೌದಲ್ಲ, ರೈತ ಬಂದರು ಗಮನಿಸಬೇಕು. ಏನ್ ಹೇಳ್ತಾ ಇದ್ರೆ ತೃಪ್ತಿ ಅವರು ಅಂತಂದ್ರೆ, ನಿಮ್ಗೆ ಯಾವ್ದೇ ಒಂದು ದನಕರಿಗಳಿಗೆ ಕುರಿಗಳಿಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದ್ರೆ ನಿಮ್ಗೆ ಹತ್ತಿರದಲ್ಲಿರುವಂತಹ ಪಶು ಆಸ್ಪತ್ರೆ ನೀವು ಹೋದ್ರಿ, ಅಲ್ಲಿರುವಂತ ಸಿಬ್ಬಂದಿ ಅವರನ್ನ ಡಾಕ್ಟರ್ನ ನೀವು ಕಂಡ್ರಿ ಅಂತಂದ್ರೆ, ಆ ಒಂದು ಲಕ್ಷಣವನ್ನು ನೋಡಿಕೊಂಡು ನಿಮ್ಮ ದನಕರಿಗಳಿರುವಂತಹ ಸಮಸ್ಯೆಗಳನ್ನು ನೋಡಿಕೊಂಡು ನಿಮ್ಗೆ ಸೂಕ್ತವಾದ ಚಿಕಿತ್ಸೆ ಕೊಡ್ತಾರ, ಔಷಧಿಗಳನ್ನ ಕೊಡ್ತಾರ, ಅದ್ರ ಪ್ರಕಾರ ನೀವು ಫಾಲೋ ಅಪ್ ಮಾಡಿದ್ರಿ ಅಂದ್ರೆ ಆ ಒಂದು ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳಿಸ್ತಾ ಇದ್ರೆ. ಇದುವರೆಗೆ ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಕಟ್ಟಿಮನಿಯವರು ಕುರಿಗಳಲ್ಲಿ ಬರುವಂತಹ ನೀಲಿ ನಾಲಿಗೆ ರೋಗದ ಲಕ್ಷಣ ಹೆಂಗಿರ್ತವ, ನಿರ್ವಹಣೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ಆಕಾಶವಾಣಿ ಕಲಬುರಗಿ ಕೇಂದ್ರದ ಪರವಾಗಿ ಅವರಿಗೆ ಧನ್ಯವಾದ ಹೇಳಿ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ರೀ ಸರ್. ಈಗ ಕೇಳೋಣ ಶಿವರುದ್ರಪ್ಪ ಎಂ ಮಾಂಗ್ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದವನ್ನು. ಏನ್ ಗಂಟೆ ಬಿದ್ದದಪ್ಪ ಇದು ಮಾನಿ ಹಗಲು ಇಲ್ಲು ಸೋತಾದು ಹನಿ ಹನಿ, ಏನ್ ಗಂಟೆ ಬಿದ್ದದಪ್ಪ ಇದು ಮಾನಿ ಹಗಲು ಇಲ್ಲು ಸೋತಾದು ಹನಿ ಹನಿ. ಕುತ್ತನೆ ಅಂದ್ರೆ ಕೂಡ ಗೂಡಲ್ಲಿ ಇದುರ ಧ್ವನಿ ಡೋಮಿ ಕಡ್ದು ತಗ್ಗಾವು ರಕ್ತ ಧ್ವನಿ, ಕುತ್ತನಂದ್ರೆ ಕೂಡ ಗೂಡಲ್ಲಿ ಇದುರ ಧ್ವನಿ ಡೋಮಿ ಕಡ್ದು ತಗ್ಗಾವು ರಕ್ತ ಧ್ವನಿ. ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಹಗ್ಲು ಇಳ್ಳು ಸೋತಾದು ಹನಿ ಹನಿ, ಏನ್ ಗಂಟ ಬಿದ್ದದಪ್ಪ ಇದು ಮಾನಿ ಮಗಳು ಎಲ್ಲೂ ತೋತಾದು ಹನಿ ಹನಿ ಎಂಗಂತ ಬೆದರಪ್ಪ ಸರಕಿನ ಚೀಲ ಅದರಾಗ ತುಂಬೆನ ಪಸರುವೆಲ್ಲ ಮುರುಕಮಣಿಯಾಗ ಸರಕಿನ ಚೀಲ ಅದರಾಗ ತುಂಬೆನ ಪಸರುವೆಲ್ಲ ಬಲ್ಲಂತ ಜ್ಞಾನಿ ತಾಬಲ್ಲ ಬಲ್ಲಂತ ಜ್ಞಾನಿ ತಾಬಲ್ಲ